ಸ್ವಲ್ಪ ಒಂದೈದು ತೆನೆ ಕೊಟ್ಟು ಬಿಡು, ಊಟ ಮಾಡಿ ಗುಡಿಗೆ ಹೋಗ್ತೀನಿ. ಒಳ್ಳೇದ್ರಯ್ಯವ, ನೀನ್ ಕೊಟ್ಟಿದ್ ನಿನ್ ಕೊಡಕ್ ಏನ್ ಬಂದೈತಂತೇಳಿ ನಡ ಹೊಲ್ದ ಬಂದನೆ ಬೆಳೆಸಿ ಮುರಿಯಾಕ. ಆ ಬಡವ ಹೊಲ ನೋಡ್ತಾನ, ನನ್ನ ಬರ್ತನ ಬೈಲಾಯ್ತು. ನನ್ನ ಮನೆ ಆದಿಶಕ್ತಿ ರೇಣುಕ ಎಲ್ಲಮ್ಮ ಬಂದು ಬಡತನ ಕಳದ್ಲು. ಇದ್ರ ಒಂದು ಮೂಲಿ ಕೊಯ್ದು ಒಕ್ಕಿ ಬಿಟ್ರೆ ಒಂದು ಮಾಳಿಗೆ ಮನೆ ಆಗ್ತೈತಿ, ಎರಡನೇ ಮೂಲಿ ಕೊಯ್ದ್ರೆ ಮಕ್ಕಳ ಮದುವೆ ಆಗ್ತೈತಿ, ಮೂರನೇ ಮೂಲಿ ಕೊಯ್ದ್ರೆ ಅದ ಒಂದು ಮಾಳಿಗೆ ಮನೆ ಆಗ್ತೈತಿ, ಎರಡು ಎತ್ತು ಬಂಡಿ ಲಗ್ನ ಮೂರ್ತ ಎಲ್ಲ ಆಗ್ತವೆ. ಈ ಐದು ಬೆಳೆಸಿ ನಾನು ನೋಡ್ಲಿಕ್ಕೆ ಒಂದನ ಬೆಳೆಸಿ ಸಣ್ಣದಿಲ್ಲ, ಒಂದನ ತೆನಿ ಸಣ್ಣದಿಲ್ಲ. ಇಂಥ ಬೆಳೆಸಿ ಹಂಗ ಮುರಿಲಿ ಎಲ್ಲಮ್ಗೆ ಹ್ಯಾಗ ನೀಡಲಿ ನಾನ. ಎಲ್ಲಮ್ಮಗ ಕೊಟ್ಟನಂದ್ರೆ ಮಕ್ಕಳ ಊಟ ಒಂದು ಒಪ್ಪತ್ತಿಂದ ಹೋಗ್ತೈತಿ. ಈ ಎಲ್ಲಮ್ಮಗ ಕೊಡು ಬೆಳೆಸಿ ಮನೆ ಒಯ್ಬೇಕು ಅಂತ. ತನ್ನ ಹೊಲದ ಮಗ್ಲಿಗೆ ಒಂದು ಬೇರೆ ಹೊಲ ಇತ್ತು, ಆ ಹೊಲದಾಗ ಹೋಗಿ ಐದು ಬೆಳೆಸಿ ಕಳುವು ಮಾಡ್ಯಾನ ಬಡವ. ಐದು ಬೆಳೆಸಿ ತಂದು ದೇವಿ ಮುಂದೆ ಇಡಬೇಕಾದ್ರೆ ಎಲ್ಲಮ್ಮ ನೋಡ್ಲು, ಮಗನೇ ಇವು ನಾನು ಬೆಳೆಸಿತ್ತು ಭಂಡಾರ ಬೆಳೆಸಿ ಅಲ್ಲ ಮಗನೇ, ಬೇರೆ ಹೊಲದಾಳು ಬೆಳೆಸಿ ತಂದಿಲ್ಲೋ ಅಂದ್ಲು. ನನ್ನ ಹೊಲದಾಳು ಬೆಳೆಸಿದೀವಿ, ನಿನ್ನ ಪಾದ ಸಾಕ್ಷಿ, ಬೇಕಾದ್ದು ಭಾಷೆ ಮಾಡಪ್ಪ, ನನ್ನ ಮನಸ್ಸು ಒಪ್ಪದಿಲ್ಲ. ಯವ್ವಾ ಇವತ್ತು ನಾನು ಬೆಳೆಸಿ ತಂದಿ ನಿನ್ನ ಪ್ರಮಾಣ ಮಾಡೀನಿ ಅಂತೇಳಿ ಅದ್ ಬಳಿಕ ನೀನು ಊಟ ಮಾಡುವಲ್ಲೇ ಮರ್ಯಾದಿಂದ ವಾಯುತ್ತೇನೆ ತಗೊಂಡು ಏನು ಹೊಲ ಬಿಡ್ತೀಯಾ, ಏನು ಅಸೆ ದಂಟು ಕೇಳಲಿ ಅಂತ ಬಡವ. ಓಹೋಹೋ ಮಗನೇ, ವರು ಕೊಡುದ್ರೆ ಗರು ಬಂತಲ್ಲೋ ನಿನಗೆ, ನಿನ್ನ ಭಕ್ತಿಯನ್ನು ನೋಡಿ ನಿನ್ನ ಉದ್ಧಾರ ಮಾಡಬೇಕೆಂಬ ಉದ್ದೇಶಕ್ಕೆ ನಿನ್ನ ಮನೆ ಬಂದಿದ್ದೆ. ನಿನ್ನಲ್ಲಿ ನೀಚ ಗುಣ ಐತೆ, ಇನ್ನ ಮೇಲೆ ನಿನ್ನ ಹೊಲದಾಗ ನಾನು ಇರ್ಲಾರೆ, ನಾನು ಹೋಗ್ತೀನಿ ಸ್ವಲ್ಪ ತಿರುಗಿ ನಿಂತು ಬಿಡು ಅಂದ್ಲು ಆದಿಶಕ್ತಿ. ಒಳ್ಳೇದು ಹೋಗ ಆದಿಶಕ್ತಿ ಅಂತೇಳಿ ಹಿಂದಕ್ಕೆ ತಿರುಗಿ ಅಹಂಕಾರದಿಂದ ಬಡವ ನಿಂತ. ಉದ್ಯಾಳು ಭಂಡಾರ ತೆಗೆದು ತಾಯಿ ಉದೋ ಅಂತ ಹೊಲದಾಗ ಚೆಲ್ಲಿ ಬಿಟ್ಲು ರೇಣುಕ ಎಲ್ಲಮ್ಮ. ಎಲ್ಲಮ್ಮ ಕೆಟ್ಟ ಅಡವಿ ಮಾಡ್ಯಾಳ ದೇವಿ, ತಾಯಿ ಗಾಯಾಗಿ ನಡುದಾಣ. ಮಾಯ ಮಾಡಿ ಉದೋಂತ ತನ್ನ ಗುಡಿಗೆ ಆದಿಶಕ್ತಿ ಹೊಂಟ್ಲು. ಬಡವ ನೋಡ್ತಾನ ಹೊಲ್ದಾಗಿರ್ಲಿಲ್ಲ, ಎತ್ತಾಗೋದೆ ರೇಣುಕಾದೇವಿ ಹೋಗ್ಬೇಡ ಯವ್ವ ಹೊಲ ಬಿಟ್ಟು. ಬಗಳಾಂಬಿಕಿ ನಿನ್ನ ಬಗಳುವೆ ಹೊಗಳುವೆ ಮಾಂಕಾಳಿ ಮದಲನಿಗೆ ಒಲಿಯವ್ವ. ತಾಯಿ ಬಿಟ್ಟು ಹೋಗ್ಬೇಡ ನಿನಗೆ, ನೀನು ಈಗ ಬಂದ್ರೆ ನನ್ನ ಹೊಲ ಬೆಳೆಸಿದ್ರೆ ನಿನ್ ಬೇಡದು ಕೊಡ್ತೀನಿ ಆದಿಶಕ್ತಿ ಅಂತ ಬೇಡ್ತಾ ಇದ್ದಾನೆ ಬೇಡ ಕನ್ನಯ್ಯ. ನಿಧಿ ತಾಯಿ ಬಗಳಾಂಬಿ, ಆದಿಯನಾದಿಸಿ ಸಾಧಿಸಿ ನೀ ಬಂದು ಆ ಮಹಾದೇವನ ಕಾಡಿಸಿದೆ. ಧರ್ಮರಾಜನ ಐಶ್ವರ್ಯ ಕಳತಿಲ್ಲ, ಗಳಿಗವೆ ಅಳಿಗಾಲ ತರಸಿದೆ. ಹರಿಚಂದ್ರರಾಜನಂತ ಸತ್ಯವಂತ ಯಾರಿಲ್ಲ, ವೀರಭಾವಗನ ಮನಿ ಸತಿಪತಿ ಇಬ್ಬರ ಕೂನ ತಪ್ಪಿಸಿದೀಯವ್ವ, ವಿಶ್ವಾಮಿತ್ರ ಗುರುವಾಗಿ ಕಾಡಿಸಿದೆ. ಪತಿ ಮಗನ್ನು ಮುಟ್ಟಿ ಮುಗಿಯುವ ಕಾಲಕ್ಕೆ ಅನಿರುದ್ಧ ಕಯಣ ತಲಪಿಸಿದೆ. ಅಮ್ಮ ನನ್ನ ಬಿಟ್ಟು ಹೋಗ್ದಿ, ಒಳ್ಳೇದು ಭಕ್ತ. ವಿಕ್ರಮರಾಜನು ದಿಕ್ಪಾಲು ಮಾಡಿದಿ ತಾಯಿ, ಹಟಕಂತು ಕೈ ಕಾಲು ಕಡಸಿದೆ. ಪ್ರಾಣ ಉಳ್ಳಕ್ಕೆ ಅವನ ಗಾನ ಹೊಡಿಲಿಕ್ಕೆ ಹಚ್ಚಿ ದೀಪ ಕಲಿರಾಜಗೆ ಒಲದಿದೆ, ದೀಪ ಕಲಿರಾಜಗೆ ಒಲದಿದೆ. ಬಗಳಾಂಬಿಕೆ ನಿನ್ನ ಹೊಗಳುವೆ ಹೊಗಳುವೆ ಮಾಂಕಾಳಿ ಮೊದಲನಿಗೆ ಒಲಿಯಮ್ಮ. ಶಿಶು ನಾಳ ಗುರು ಗೋ ಹರಿಯಳು ಶಿಶುನಳ ಗುರು ಗೋವಿಂದರಾಯ ಆತನ ಹಿರೆ ಮಗಳು ನೀನಾದೆ ಆತನ ಹಿರೆ ಮಗಳು ನೀನಾದೆ ಮಗಳಂಬಿಕೆ ನಿನ್ನ ಹೊಗಳುವೆ ಹೊಗಳುವೆ ಮಾಂಕಳಿ ಮದಲನಿಗೆ ಒಲಿಯವು ಈ ಪ್ರಕಾರವಾಗಿ ಆ ಬ್ಯಾಡ್ರ ಕನ್ನೆನ ಭಕ್ತಿ ನೋಡಿ ತನ್ನ ಗುಡಿಗೆ ಹೋದ್ಲು ಆದಿಶಕ್ತಿ ಗೊಂದಲಿಗರ ಪದಗಳನ್ನು ಕೇಳ್ತಾ